ಹೃದ್ರೋಗ ಆಸ್ಪತ್ರೆ ನಿರ್ಮಾಣ, ಸಚಿವ ಜಿ ಪರಮೇಶ್ವರ್. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಶಾಂತಿ ಸಭೆ ನಡೆಸಿದ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ. ಶಿಗ್ಗಾವಿ ಉಪಚುನಾವಣೆಗೆ ಸಂಸದ ಬಸವರಾಜ ಬೊಮ್ಮಾಯಿ ನಿವಾಸದಲ್ಲಿ ಬಿಜೆಪಿ ಮಹತ್ವದ ಸಭೆ. ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ. ಮಾನವ ಸರಪಳಿ ನಿರ್ಮಿಸುವ ಮೂಲಕ ಸಂವಿಧಾನದ ಬಗ್ಗೆ ಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಸೆಪ್ಟೆಂಬರ್ನಲ್ಲಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆ ನಿರ್ವಹಣೆ ಕುರಿತು ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳಲ್ಲಿ ಯಾವ ಯಾವ ತತ್ಕಾಲದ ಕ್ರಮಗಳನ್ನು ಕೈಗೊಳ್ಳಬೇಕು, ಈ ಕುರಿತು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ದೋಣಿಗಲ್ಲಿನ ಸಾಂಬಾರು ಮಂಡಳಿಯ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆನಲ್ಲಿ ಏನೇನು ತತ್ಕಾಲದ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ನಮ್ಮ ರೈತ ಬಾಂಧವರು ಎನ್ನುವಂಥ ವಿಚಾರದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ದೋಣಿಗಾಲ್ನಲ್ಲಿರುವಂತಹ ತಾಂಬಾರ ಮಂಡಳಿಯ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆಎನ್ ಹರ್ಷ ಅವರು. ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ. ಸರ್ ನಮಸ್ಕಾರ. ತತ್ಕಾಲದಲ್ಲಿ ಬೆಳೆಗಾರರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತೀರಿ? ಸರ್, ತತ್ಕಾಲದ ಸ್ಥಿತಿಯನ್ನು ನಾವು ಅವಲೋಕನ ಮಾಡಿದ್ರೆ ಅತಿವೃಷ್ಟಿ, ಅನಾವೃಷ್ಟಿ ಎರಡೂ ಕೂಡ ಬೆಳೆಗಳಿಗೆ ಹಾಗೆ ಮನುಷ್ಯನಿಗೆ ಮಾರ್ಕನೆ. ಹೌದು, ಜುಲೈ ತಿಂಗಳಲ್ಲಿ ತುಂಬಾ ಹೆಚ್ಚಿನ ಮಳೆ ಬಂತು, ಆಗಸ್ಟ್ ತಿಂಗಳಿನಲ್ಲಿ 15 ದಿನಗಳ ಅಂತರನ ಕೊಡ್ತು. ಆ ಅಂತರದಲ್ಲಿ ಬಿಸಿಲು ಸುಮಾರು ಕಡೆ 35-36 ಡಿಗ್ರಿ ಕೂಡ ತಲುಪಿದೆ. ಈ ವಿಚಾರ ನಾನು ಯಾಕೆ ಪ್ರಸ್ತಾಪಿಸ್ತಾ ಇದ್ದೀನಿ ಅಂತಂದ್ರೆ, ಯಾವಾಗ ಮಣ್ಣಿನಲ್ಲಿನ ತೇವಾಂಶ ಹೆಚ್ಚಾಗಿ, ತದನಂತರ ಮಣ್ಣಿನ ತೇವಾಂಶ ಕಡಿಮೆಯಾಗಿ ಅದರ ಜೊತೆಗೆ ವಾತಾವರಣದ ಉಷ್ಣಾಂಶ ಜಾಸ್ತಿ ಆಗ್ತದೋ, ಇಂತಹ ಸಮಯದಲ್ಲಿ ದುಂಡಾಣು ಅಥವಾ ನಮಗೆ ಬ್ಯಾಕ್ಟೀರಿಯಿಂದ ಬರುವಂತಹ ರೋಗಗಳು ಉಲ್ಬಣ ಆಗ್ತದೆ. ಅದೇ ರೀತಿಯಲ್ಲಿ ಶಿಲೀಂಧ್ರದಿಂದ ಬರುವಂತ ರೋಗಗಳೇನಿರ್ತದೆ ಅದಕ್ಕೂ ಕೂಡ ಇದು ಸೂಕ್ತವಾದಂತಹ ವಾತಾವರಣನ ನಿರ್ಮಿಸ್ಕೊಟ್ಟಾಗ ಆಗ್ತದೆ. ಈ ಸಮಯದಲ್ಲಿ ಜೂಸ್ಪೋರ್ಸ್ ಎಲ್ಲ ಈಚೆ ಬರುತ್ತೆ, ಮತ್ತೆ ನಮಗೆ ಆಗಸ್ಟ್ ತಿಂಗಳ ಕೊನೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೆಚ್ಚು ಮಳೆ ಆಗ್ತದೆ. ಆಗ ಉತ್ಪತ್ತಿಯಾದಂತಹ ಈ ಜೂಸ್ಪೋರ್ಸ್ ಮಳೆ ನೀರಿನ ಜೊತೆನಲ್ಲಿ ಹರಡ್ಕೊಂಡು ಹೋಗಿ ಆರೋಗ್ಯವಾಗಿರೋ ಗಿಡಗಳಿಗೂ ಕೂಡ ರೋಗ ಉಂಟು ಮಾಡ್ತದೆ. ಈ ವೈಪರೀತ್ಯಗಳನ್ನ ಮನುಷ್ಯ ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದು ಬಂದರೂ ಕೂಡ ನಮ್ಮ ಬೆಳೆಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರುವಂತ ಬೇಸಾಯ ಕ್ರಮಗಳನ್ನ ರೈತ ಬಾಂಧವರು ಮಾಡ್ಕೋಬೇಕು. ಉದಾಹರಣೆಗೆ ಶುಂಠಿ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ಹೌದು, ಶುಂಠಿನಲ್ಲಿ ಏನಾಗತ್ತೆ, ಗೆಡ್ಡೆ ಕಟ್ಟೋ ಪ್ರದೇಶ ಏನಿರುತ್ತೆ, ಭೂಮಿ ಮೇಲ್ಭಾಗದಿಂದ ಸುಮಾರು 3/4 ತನಕ ಮ್ಯಾಕ್ಸಿಮಮ್ ಹೋಗ್ಬೋದು ಅತಿ ಹೆಚ್ಚು ಅಂತಂದ್ರೆ. ಹಾಗಾಗಿ ಮಣ್ಣಿನ ರಚನೆ ನೋಡ್ಕೊಂಡು ನಮ್ಮ ಮಣ್ಣು ಯಾವ ಬಗೆಗೆ ಬರ್ತದೆ, ಮರಳು ಮಿಶ್ರಿತ ಮಣ್ಣ, ಸ್ವಲ್ಪ ಜೇಡಿ ಅಂಶ ಮತ್ತೆ ಗೋಡ್ನ ಅಂಶ ಜಾಸ್ತಿ ಇದೆಯಾ, ಇದನ್ನ ಗಮನಿಸ್ಕೊಂಡು ನಾವು ಚರಂಡಿ ಆಳವನ್ನ ಸರ್ವೆ ಆಗಿ ನಿರ್ವಹಿಸೋದ್ ನಂತ ಪಕ್ಷದಲ್ಲಿ ಗೆಡ್ಡೆ ಕಟ್ತಾ ಇರುವಂತ ಜಾಗದಲ್ಲಿ ಅಥವಾ ಬೇರ್ಗಳಿರುವಂತ ಭಾಗದಲ್ಲಿ ನೀರು ನಿಂತ್ಕೊಳ್ಳದೇನೆ ಬೇರ್ಗಳು ಸರಾಗವಾಗಿ ಉಸಿರಾಡ್ಲಿಕ್ಕೆ ಅನುಕೂಲವಾಗುವಂತ ವಾತಾವರಣ ನಿರ್ಮಾಣ ಆಗತ್ತೆ. ಆಳವಾದ ಚರಂಡಿ ಇದ್ದು ಚರಂಡಿಗಳಿಂದ ನೀರು ಸುಲಭವಾಗಿ ಬಸ್ತೋಗೋ ರೀತಿ ಇತ್ತು ಅಂತಂದ್ರೆ ಅವಾಗ ನಮ್ಗೆ ಅಲ್ಲಿ ಬರುವಂತ ರೋಗಗಳ ಪ್ರಮಾಣ ತೀರಾ ಕಡಿಮೆ. ಈ ಅತಿ ಹೆಚ್ಚು ಮಳೆ ಬಂದಾಗ ಏನಾಗತ್ತೆ, ಮೊದ್ಲು ಮುಚ್ಚೋಗದೆ ಚರಂಡಿ ಮಣ್ಣು ಕೊಚ್ಚೋಗಿ, ಹೌದು, ಒಂದು ಚೂರು ಚರಂಡಿಯನ್ನ ಹಾಳ ಮಾಡ್ಕೊಳ್ಳೋದು ಅಥವಾ ಮುಚ್ಚೋಗಿರೋ ಮಣ್ಣನ್ನ ಮತ್ತೆ ಹೇರಾಕೋದನ್ನ ತಡ ಮಾಡಿದ್ರೆ ಇಷ್ಟು ದಿನ ಕಷ್ಟಪಟ್ಟು ಬೆಳೆದಂತ ಬೆಳೆ ಕೈ ಎತ್ತೋದಿಲ್ಲ. ಹಾಗಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ಶುಂಠಿ ಬೆಳೀತಾ ಇರುವಂತ ಬೆಳೆಗಾರರು ಅದರಲ್ಲೂ ಪ್ರಮುಖವಾಗಿ ಫೆಬ್ರವರಿನಲ್ಲಿ ನಾಟಿ ಮಾಡಿರುವಂತವ್ರಿಗೆ ಯಾವುದೇ ಪೋಷಕಾಂಶದ ನಿರ್ವಹಣೆಯ ಅವಶ್ಯಕತೆ ಇರೋದಿಲ್ಲ. ಅವರ ಶುಂಠಿ ಬೆಳೆ ಈಗ ಆಲ್ಮೋಸ್ಟ್ 6 ತಿಂಗಳು ದಾಟಿದೆ, ಇನ್ನು ಯಾವುದೇ ಪೋಷಕಾಂಶಗಳ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಅವರ ಪರಿಸ್ಥಿತಿಗೆ ಇರೋದಿಲ್ಲ. ಯಾರು ಏಪ್ರಿಲ್ ಕೊನೆಯಲ್ಲಿ ಮೇ 1ನೇ ವಾರದಲ್ಲಿ ನಾಟಿ ಮಾಡಿರ್ತಾರಲ್ಲ ಅವ್ರಗಳಿಗೆ ಕೊನೆ ಕಂತಿನ ಗೊಬ್ಬರನ ಅವರು ಕೊಡಬೇಕಾಗ್ತದೆ. ಕೊನೆ ಕಂತಿಗೆ ಸಾಧಾರಣವಾಗಿ ರಂಜಕ ಬಿಟ್ಟು ಕೇವಲ ಸಾರಜನಕ ಮತ್ತೆ ಪೊಟ್ಯಾಷನ್ನ ಕೊಡಬೇಕಾಗ್ತದೆ. ಸುಮಾರು ಅಂದಾಜಿನಲ್ಲಿ ಈಗ ನಮ್ಮ ಮಣ್ಣಿನಲ್ಲಿ ಇರುವಂತ ಒಂದು ಪೋಷಕಾಂಶಗಳ ಲಭ್ಯತೆಯನ್ನ ಆಧಾರವಾಗಿ ಇಟ್ಕೊಂಡು ಹೇಳೋದಾಯ್ತು ಅಂತಂತಂದ್ರೆ ಸುಮಾರು 90-100 ಕೆಜಿಯಷ್ಟು ಸಾರಜನಕ ಮತ್ತೆ 30-35 ಕೆಜಿಯಷ್ಟು ಪೊಟ್ಯಾಷನ್ನ ಕೊಡುವಂತ ಅವಶ್ಯಕತೆ ಈಗಿರುತ್ತೆ. ಅಂದ್ರೆ ಹೆಕ್ಟೇರ್ಗೆ ಅದು ಹೆಕ್ಟೇರ್ಗೆ ಹೌದು 2.5 ಎಕರೆಗೆ ಅಥವಾ ನಾವು 2.5 ಎಕರೆಗೆ ಎಕರೆ ಪ್ರಮಾಣದಲ್ಲಿ ನಾನು ಹೇಳೋದಾಯ್ತು ಅಂತಂತಂದ್ರೆ ಕನಿಷ್ಠ 40 ಕೆಜಿಯಷ್ಟು ಸಾರಜನಕ ಮತ್ತೆ 15-20 ಕೆಜಿಯಷ್ಟು ಪೊಟ್ಯಾಶ್ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ. ಎಲ್ಲಿಗೆ ಹಾಕಬೇಕಾಗತ್ತೆ ಅದನ್ನ ಸರ್? ಗಿಡಗಳಿಗೆ ಕೊಡಬೇಕಾಗತ್ತೆ. ಗಿಡಗಳಲ್ಲಿ ಯಾವ ಒಂದು ಭಾಗಕ್ಕೆ ಹಾಕಬೇಕಾಗತ್ತೆ? ಮಾಮೂಲಿ ಬೆಡ್ಗೆ ಹಾಕೊಂಡು ಹೋಗ್ಬೇಕಾಗತ್ತೆ ಸರ್. ಬೆಡ್ಗೆನೆ ಏರುಮಡಿ ಮಾಡ್ಕೊಂಡಿರ್ತಾರ ಅದಕ್ಕೆ? ಹೌದು, ಆ ಮಣ್ಣನ್ನ ಸ್ವಲ್ಪ ತೆಳುವಾಗಿ ಮಣ್ಣನ್ನು ಕೊಟ್ಬಿಡ್ಲಿ, ಗೊಬ್ಬರ ಕೊಟ್ಟ ನಂತರ ಮಣ್ಣನ್ನು ಕೊಟ್ಟು ಸಂರಕ್ಷಣೆ ಮಾಡ್ಕೊಳ್ಳಿ. ಮತ್ತೆ ಲಘು ಪೋಷಕಾಂಶಗಳ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಹೌದು, ನಮ್ಗೆ ಕೊನೆ ಕಂತಿನ ಲಘು ಪೋಷಕಾಂಶಗಳ ಮಿಶ್ರಣ ಭಾರತೀಯ ಸಾಂಬಾರ ಸಂಶೋಧನಾ ಸಂಸ್ಥೆಯವರು ಏನ್ ಹೊರತಂದಿದ್ದಾರೆ ಜಿಂಜರ್ ಸ್ಪೆಷಲ್ ಅನ್ನುವಂಥದ್ದು, ಅದನ್ನ 1 ಬ್ಯಾರೆಲ್ಗೆ 1 ಕೆಜಿಯಷ್ಟು ಹಾಕೊಂಡು ಅಥವಾ 5 ಗ್ರಾಂ 1 ಲೀಟರ್ಗೆ ಹಾಕೊಂಡು ಕೊನೆ ಕಂತಿನ ಈ ಲಘು ಪೋಷಕಾಂಶಗಳ ಮಿಶ್ರಣವನ್ನ ಕೊಡೋದು ಬಹಳ ಸೂಕ್ತವಾಗಿರ್ತದೆ. ಅಂದ್ರೆ ಎಲೆಗಳಿಗೆ ಸಿಂಪಡಣೆ ಮಾಡ್ಬೇಕಾ? ಇದನ್ನ ಸಿಂಪಡಣೆ ಮಾಡುವಂತದ್ದು, ಲಘು ಪೋಷಕಾಂಶಗಳನ್ನ ಸಿಂಪಡಣೆ ಮಾಡಿದ್ರೆ ಸಾಕು, ರಾಸಾಯನಿಕ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಿದ್ರೆ ಸಾಕು. ಅಂದ್ರೆ ಹೆಚ್ಚು ಮಳೆ ಬಂದಿರುವಂತ ಪ್ರದೇಶದಲ್ಲಿ ಬಸಿಗಾಲುವೆ ತೆಗೆದು ಹೆಚ್ಚಾದ ನೀರು ಬಸ್ತೋಗೋದಕ್ಕೆ ಅವಕಾಶ ಮಾಡಿಕೊಡೋದು ಬಹಳ ಮುಖ್ಯ. ಬಹಳ ಮುಖ್ಯ, ಯಾಕೆಂದ್ರೆ ಮೃದು ಕೊಳೆ ರೋಗ ಈ ಶುಂಠಿಯಲ್ಲಿ ಬರುವಂತ ದೊಡ್ಡ ಕೊಳೆ ರೋಗ ಅದು. ಹೌದು ಹೌದು ಸರ್, ಅದರ ನಿಯಂತ್ರಣಕ್ಕೆ ಇದೇ ಒಂದು ಮುಖ್ಯವಾದ ಉಪಾಯ ಅಂತ ಹೇಳಬಹುದು. ಹೌದು, ಈ ಬೇಸಾಯ ಕ್ರಮವನ್ನ ಅನುಸರಿಸಿದಂತ ಪಕ್ಷದಲ್ಲಿ ರೋಗದ ಉಲ್ಬಣತೆ ಕಡಿಮೆ ಇರ್ತದೆ. ಮತ್ತೆ ಎಲ್ಲಿ ನಮ್ಗೆ ರೋಗದ ಲಕ್ಷಣಗಳು, ಸಾಧಾರಣವಾಗಿ ರೈತರ ಭಾಷೆನಲ್ಲೇ ಹೇಳೋದಾಯ್ತು ಅಂತಂದ್ರೆ ಹಸಿರು ಕೊಳೆ ಕೆಂಪು ಕೊಳೆ ಅಂತ ಹೇಳ್ತಾರೆ. ಹಸಿರು ಕೊಳೆ ನಮ್ಗೆ ದುಂಡಾಣುವಿನಿಂದ ಬರೋದು, ರಾಲ್ಸ್ಟೋನಿಯ ಸೊಲ್ನೇಶಿಯಾರಮಿಂದ, ದುಂಡಾಣು ತನ್ನ ಕನ್ನಡದಲ್ಲಿ ಹೇಳ್ತೀವಿ ಬ್ಯಾಕ್ಟೀರಿಯಲ್ ವಿಲ್ಟ್ಗೆ. ಹೌದು, ಇನ್ನು ಶಿಲೀಂಧ್ರದಿಂದ ಅದರಲ್ಲೂ ಪಿಥಿಯಂ ಇಂದ ಬರುವಂತದ್ದು ನಮ್ಗೆ ಕೆಂಪು ಕೊಳೆ. ಈ ಎರಡೂ ಕೊಳೆ ಲಕ್ಷಣಗಳು ನಮ್ಗೆ ಬಹಳ ಬೇಗ ಗೊತ್ತಾಗುತ್ತದೆ. ಎಲ್ಲಿ ಕಂದುಗಳು ನೀರಿನ ಮಚ್ಚೆಯಿಂದ ಕೂಡಿದ್ದು, ಎಲೆಗಳ ಅಂಚು ಕೆಂಪು ಬಣ್ಣಕ್ಕೆ ತಿರುಗಿ ಎಲೆಗಳು ಬಾಡ್ಲಿಕ್ಕೆ ಶುರು ಆಗತ್ತೆ, ಒಳಮುಖವಾಗಿ ಮಡಚ್ಕೊಳ್ಲಿಕ್ಕೆ ಶುರು ಆಗ್ತದಲ್ಲ, ಅಂತ ಲಕ್ಷಣಗಳು ಕಂಡು ಬಂದ ತಕ್ಷಣ ಅಲ್ಲಿ ಎಲೆಗಳು ಹಸಿರು ಬಣ್ಣಕ್ಕಿದ್ರೆ ಅದು ದುಂಡಾಣುವಿನಿಂದ ಆಗಿರುವಂತದ್ದು. ಅದನ್ನ ಮತ್ತೆ ಕನ್ಫರ್ಮೇಶನ್ ಮಾಡ್ಕೊಳ್ಳೋದಕ್ಕೆ ನಾವು ಹೂಸ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದ್ರೆ ಸೋಂಕಿತ ಗಿಡದ ಒಂದು ಭಾಗವನ್ನ ಕತ್ತರಿಸಿ ಗಾಜಿನ ಲೋಟದಲ್ಲಿ ಶುದ್ಧವಾದ ನೀರನ್ನ ತೆಗೆದುಕೊಂಡು ಆ ಸೋಂಕಿತ ಭಾಗವನ್ನ ಕತ್ತರಿಸಿ ಅಲ್ಲಿ ಹಾಕ್ತಾಗ ಬಿಳಿಗೆ ಧೂಮದ ರೀತಿ ಅಥವಾ ಹೊಗೆ ರೀತಿ ಏನಾದ್ರೂ ಕಂಡು ಬಂದಂತ ಪಕ್ಷದಲ್ಲಿ ಹಾಕಿ 1-2 ನಿಮಿಷ ಬಿಡಬೇಕು. ಎರಡು ನಿಮಿಷದ ಒಳಗಡೆ ನಮ್ಗೆ ಅಲ್ಲಿ ವ್ಯತ್ಯಾಸಗಳು ಕಂಡು ಬರ್ತದೆ. ಒಂದ್ 5-10 ನಿಮಿಷದ ನಂತರ ಇಡೀ ನೀರು ತಿಳಿ ನಜ್ಜಿಗೆ ಬಣ್ಣಕ್ಕೆ ತಿರುಗತ್ತೆ. ಆ ರೀತಿ ಇದ್ದಂತ ಪಕ್ಷದಲ್ಲಿ ಅಲ್ಲಿ ನಮಗೆ ದುಂಡಾಣು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದೆ ಅಂತ ಅಂತಹ ಜಾಗಗಳಿಗೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕಂದ್ರೆ ಕೊಳೆತಿರುವಂತಹ ಗೆಡ್ಡೆಯನ್ನ ಗಿಡದ ಸಮೇತವಾಗಿ ಎತ್ಕೊಬೇಕು. ಎತ್ಕೊಂಡು ಆ ಮಣ್ಣು ಎಲ್ಲೂ ಕೂಡ ಬೀಳದಿರೋ ರೀತಿ ಜೋಪಾನವಾಗಿ ಒಂದು ಬುಟ್ಟಿಗೆ ಹಾಕೊಂಡೋಗಿ ಹೊರಗಡೆ ತಗೊಂಡೋಗಿ ಅದನ್ನ ಸುಟ್ಟಾಕ್ಬೇಕು. ಆ ಜಾಗಕ್ಕೆ ಬ್ಲೀಚಿಂಗ್ ಪೌಡರ್ ಏನ್ ಸಿಗುತ್ತೆ ಆ ಬ್ಲೀಚಿಂಗ್ ಪೌಡರ್ನ ಚೆನ್ನಾಗಿ ಉದುರಿಸಿ ಮತ್ತೆ ಮಣ್ಣನ್ನ ಮುಚ್ಚಿ ನೀರ್ ಕೊಡೋದ್ರಿಂದ ಆ ಭಾಗ ನಮ್ಗೆ ಸ್ಟರ್ಲೈಸ್ ಆಗತ್ತೆ. ಇದಾದ ನಂತರ ಯಾವ ಬೆಡ್ ನಲ್ಲಿ ನಮ್ಗೆ ಈ ಲಕ್ಷಣಗಳು ಕಂಡು ಬಂದಿದೆ ಆ ಬೆಡ್ ಗೆ ಇಮಿಡಿಯೇಟ್ ಆಗಿ ಕಾಪರ್ ಆಕ್ಸಿ ಕ್ಲೋರೈಡ್ ಎಂಬಂತ ಶಿಲೀಂಧ್ರ ನಾಶಕ ಅದರ ಜೊತೆಗೆ ಪ್ಲಾಂಟೋಮೈಸಿನ್ ಅನ್ನುವಂತ ಈ ದುಂಡಾಣು ನಾಶಕ ಈ ಎರಡನ್ನು ಕಾಪರ್ ಆಕ್ಸಿ ಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಷ್ಟು ಮತ್ತೆ ಈ ಪ್ಲಾಂಟೋಮೈಸಿನ್ ಅನ್ನುವಂತ ದುಂಡಾಣು ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1/2 ಗ್ರಾಂನಷ್ಟು ಹಾಕೊಂಡು ಬುಡ ಮತ್ತೆ ಮಣ್ಣು ತೊಯ್ಯೋ ರೀತಿ ನಾವು ಅದಕ್ಕೆ ಸಿಂಪಡಣೆ ಮಾಡ್ಬೇಕಾಗ್ತದೆ. ಉಪಚಾರ ಕೊಡ್ಬೇಕಾಗತ್ತೆ, ತೊಯ್ಸಬೇಕಾಗತ್ತೆ, ಡ್ರೆಂಚಿಂಗ್ ಮಾಡ್ಬೇಕಾಗತ್ತೆ. ಹೌದು ಸರ್. ಬರೇ ಕೆಂಪು ಕೊಳೆ ಕಂಡು ಬಂದಂತ ಪಕ್ಷದಲ್ಲಿ ಕಾಪರ್ ಆಕ್ಸಿ ಕ್ಲೋರೈಡ್ ತುಂಬಾ ಉತ್ತಮವಾದ ಕೆಲಸ ಮಾಡ್ತದೆ ಅಂದ್ರೆ ಶಿಲೀಂಧ್ರಕ್ಕೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಖಂಡಿತ ಕೆಲಸ ಮಾಡುತ್ತೆ. ಇದು ಮುಖ್ಯವಾಗಿ ಶುಂಠಿ ಬೆಳೆನಲ್ಲಿ ನಾವು ಕೈಗೊಳ್ಳಬೇಕಾದಂತ ಕ್ರಮಗಳು. ಹೌದು ಸರ್. ಇನ್ನ ಕರಿಮೆಣಸಿನ ಬೆಳೆಗೆ ಬಂದ್ರೆ ಏನೇನು ವ್ಯತ್ಯಯಗಳು ಮತ್ತು ತೊಂದರೆಗಳು ಕಾಣಿಸ್ಕೊಂಡಿದಾವೆ ಈ ಮಳೆಯಿಂದ ಅಂತೀರಿ ಸರ್? ಈ ಸಲ ಏನಾಗಿದೆ, ನಮ್ಗೆ ಏನು ದೂರವಾಣಿ ಕರೆಗಳು ಬರ್ತವೆ ಬೆಳೆಗಾರರ ಕಡೆಯಿಂದ, ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಸಾಧಾರಣವಾಗಿ ನಮ್ಗೆ ಪತ್ತುಗಳು ಕಳಚಿ ಬೀಳುವಂತದ್ದು ಅದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುವಂತ ಕರೆಗಳಲ್ಲಿ ಈ ಲಕ್ಷಣಗಳು ಇರ್ತಿರ್ಲಿಲ್ಲ. ಈಗ ಬರ್ತಾ ಇರುವಂತ ಬಹಳಷ್ಟು ಕರೆಗಳಲ್ಲಿ ಏನಾಗಿದೆ ಅಂತಂದ್ರೆ ಅದರಲ್ಲೂ ಪ್ರಮುಖವಾಗಿ ಸೋಮವಾರ ಪೇಟೆ, ಕೊಡ್ಲಿಪೇಟೆ, ಹಾಸನ, ಸಕಲೇಶ್ಪುರ, ಮೂಡಿಗೆರೆ ಭಾಗಗಳಲ್ಲಿ ಬರ್ತಾ ಇರುವಂತ ಕರೆಗಳಲ್ಲಿ ಏನಾಗಿದೆ, ಎರಡು ರೀತಿ ಇದನ್ನ ವಿಶ್ಲೇಷಣೆ ಮಾಡಬಹುದು. ಕಳೆದ ಬಾರಿ ಬಿಸಿಲಿನ ತೀವ್ರತೆ ಎಲ್ಲಿ ಜಾಸ್ತಿ ಇತ್ತೋ ಅವರುಗಳು ಮರಗಸಿ ಮಾಡಿಸಿಲ್ಲ, ಬಿಸಿಲಿನ ತೀವ್ರತೆ ಜಾಸ್ತಿ ಇದ್ದದ್ರಿಂದ. ತದನಂತರ ಮಳೆ ಹೆಚ್ಚಾಗಿದ್ರಿಂದ ಮತ್ತೆ ನೆರಳು ಕೂಡ ಜಾಸ್ತಿ ಆಗಿದ್ರಿಂದ ಫೈಟೋಪ್ತರ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿದೆ. ಆ ಇನ್ಫೆಕ್ಷನ್ಸ್ ನ ಸಲುವಾಗಿ ಬೆಳೆದು ಕಾಳು ಕಟ್ಟಿರುವಂತ ಕುತ್ತುಗಳು ಕೂಡ ಕರಿಗಳು ಕೂಡ ಉದುರ್ಲಿಕ್ಕೆ ಶುರು ಆಗಿದೆ, ಎಲೆಗಳು ಕೂಡ ಉದುರ್ತಾ ಇದೆ. ಇದು ಪ್ರಮುಖವಾಗಿ ನಾವು ಕಾಳುಮೆಣಸಿನಲ್ಲಿ ಈ ಸರ್ತಿ ಕಂಡು ಬರ್ತಾ ಇರುವಂತ ಬಹಳ ಪ್ರಮುಖವಾದಂತ ಸಮಸ್ಯೆ. ಅಂದ್ರೆ ಬುಡಕೊಳೆ ರೋಗನೂ ಇದಕ್ಕೆ ಕಾರಣ ಆಗತ್ತ? ಹೌದು ಸರ್. ಬುಡಕೊಳೆ ರೋಗ ಅಂತಂದ್ರೆ ಇದರಲ್ಲಿ ನಮ್ಗೆ ಏನಾಗತ್ತೆ, ರೋಗದ ಬಾಧೆ ಎರಡು ರೀತಿ ಆಗ್ತದೆ. ಒಂದು ಏರಿಯಲ್ ಇನ್ಫೆಕ್ಷನ್, ಅಂದ್ರೆ ಎರಡನೇದು ಬೇರ್ಗ್ ಆಗುವಂತ ಇನ್ಫೆಕ್ಷನ್. ಬೇರ್ಗೆ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಬಳ್ಳಿ ಇಮಿಡಿಯೇಟ್ ಆಗಿ ಬತ್ತಲಿಕ್ಕೆ ಶುರು ಆಗತ್ತೆ. ಅದೇ ಏರಿಯಲ್ ಇನ್ಫೆಕ್ಷನ್ ಆದಾಗ ಯಾವ ತೋಟಗಳಲ್ಲಿ ಬೋರ್ಡೋ ದ್ರಾವಣವನ್ನ ಸಿಂಪಡಣೆ ಮಾಡಿಲ್ಲ, ಸರಿಯಾಗಿ ಬುಡದ ನಿರ್ವಹಣೆ ಮಾಡಿಲ್ಲ, ಅಂತ ಕಡೆ ಇದರ ಗೋಚರಣೆ ಆಗ್ತಾ ಇದೆ. ಹಾಗಾಗಿ ನಮ್ಗೆ ಎಲೆ ಉದುರುತ್ತ, ಅದ್ರ ಜೊತೆಗೆ ಗರಿಗಳು ಉದುರುತ್ತೆ, ಆದ್ರೆ ಬಳ್ಳಿ ಬತ್ತಿರೋದಿಲ್ಲ. ಇದು ಗಿಡದ ಮೇಲ್ಭಾಗಕ್ಕೆ ಮಾತ್ರ ಅಥವಾ ಏರಿಯಲ್ ಇನ್ಫೆಕ್ಷನ್ ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಅದೇ ಗಿಡದ ಕಾಂಡ ಅಥವಾ ಬೇರಿನ ಭಾಗಕ್ಕೆ ಇನ್ಫೆಕ್ಷನ್ ಆದ್ರೆ ಬಳ್ಳಿ ಬತ್ತಲಿಕ್ಕೆ ಶುರು ಆಗ್ತದೆ. ಬತ್ತಲಿಕ್ಕೆ ಶುರು ಆದ ನಂತರ ಎಲೆಗಳು ಕೂಡ ಉದುರುತ್ತೆ, ನಂತರ ಇಡೀ ಬಳ್ಳಿಗಳು ಸುತ್ತೋಗ್ತದೆ. ಅಂದ್ರೆ ಬಾಡದು ಪ್ರಾರಂಭಿಕ ಲಕ್ಷಣ. ಒಂದು ಪ್ರಾರಂಭಿಕ ಲಕ್ಷಣ ಬೇರ್ನಲ್ಲಿ ಇನ್ಫೆಕ್ಷನ್ ಇದ್ರೆ. ಅದರಲ್ಲೂ ಇನ್ನೂ ಒಂದು ಏನಾಗುತ್ತೆ, ಈ ಮಳೆಗಾಲದ ಕೊನೆಯ ಹಂತದಲ್ಲಿ ಈ ನಮ್ಮ ಬಿಳಿ ಬೇರ್ಗಳು ಏನಿರ್ತಾವಲ್ಲ, ನಾವು ಅದನ್ನ ಫೀಡ್ ರೂಟ್ಸ್ ಅಂತ ಹೇಳ್ತೀವಿ, ಅದಕ್ಕೇನಾದ್ರೂ ಸೋಂಕು ತಗೊಳಿದ್ರೆ ಅವಾಗ ಏನಾಗುತ್ತೆ, ನಮ್ಗೆ ಎಲೆಗಳು ಕೆಂಪಾಗ್ಲಿಕ್ಕೆ ಶುರು ಆಗತ್ತೆ, ಬಳ್ಳಿ ಬತ್ತುವಂತ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಮಳೆ ನಿಂತ ಮೇಲೆ ನಿಧಾನವಾಗಿ ಆ ಬಳ್ಳಿಗಳ ಸೋಂಕು ಪ್ರೋಗ್ರೆಸ್ ಆಗ್ತಾ ಹೋಗ್ತದೆ, ಪ್ರಗತಿ ಆಗ್ತಾ ಹೋಗ್ತದೆ, ಮುಂದಿನ ಮಳೆಗಾಲಕ್ಕೆ ಇಡೀ ಬಳ್ಳಿ ಬತ್ತಿ ಸತ್ತೋಗುತ್ತೆ. ಈ ತರದ ಲಕ್ಷಣಗಳು ಆಗ್ತದೆ. ಹಾಗಾಗಿ ಬೆಳೆಗಾರರು ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಎಲ್ಲಿ ಗರಿಗಳು ಉದುರ್ತಾ ಇದಾವೆ, ಎಲೆಗಳು ಕಪ್ಪಾಗಿ ಉದುರ್ತಾ ಇದಾವೆ, ಆ ಬುಡನ ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಿ ನೀರು ನಿಲ್ದಿರೋ ರೀತಿ ನೋಡ್ಕೊಳ್ಳಿ. ಅದಾದ ನಂತರ ಆ ಜಾಗಕ್ಕೆ ಪ್ರತಿ ಗಿಡಕ್ಕೆ ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅದರೊಟ್ಟಿಗೆ ಮೆಟ್ಲಾಕ್ಸಿಲ್ ಅನ್ನು ಸೇರಿಸಿದ್ರೆ, ನಮ್ಗೆ ಮೆಟ್ಲಾಕ್ಸಿಲ್ 35% ಗ್ರೇಡ್ ಇಂದು ಕೂಡ ಮಾರ್ಕೆಟ್ ನಲ್ಲಿ ಸಿಗ್ತದೆ ಬೇರೆ ಬೇರೆ ಕಂಪ್ನಿದು. ಅದನ್ನ 1/2 ಗ್ರಾಂ ಅನ್ನ ಕಾಪರ್ ಆಕ್ಸಿ ಕ್ಲೋರೈಡ್ ಜೊತೆ ಸೇರಿಸಿ ಸ್ಪ್ರೇ ಮತ್ತೆ ಡ್ರಿಂಚ್ ಮಾಡೋದ್ರಿಂದ ಈ ರೋಗವನ್ನ ಹತೋಟಿ ಮಾಡಬಹುದು. ಎರಡನೇದು, ಈಗ ಇನ್ನೇನು ಮುಂಗಾರು ಕೊನೆ ಹಂತಕ್ಕೆ ಬರ್ತಾ ಇದೆ, ಸೆಪ್ಟೆಂಬರ್ ಕೊನೆಗೆ ಮಳೆ ತೀವ್ರತೆ ಕಡಿಮೆ ಆದ ನಂತರ ನಾವು ಸ್ವಲ್ಪ ವಾತಾವರಣವನ್ನು ಗಮನಿಸಿ ಸುಣ್ಣವನ್ನು ಕೊಡೋದ್ರ ಮುಖಾಂತರ ಕೂಡ ರೋಗದ ಉಲ್ಬಣತೆಯನ್ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಈಗ ಈ ಎರಡನೇ ಕಂತಿನ ಗೊಬ್ಬರವನ್ನ ಕೊಡ್ಬೇಕಲ್ಲ ಕರಿಮೆಣಸಿಗೆ? ಹೌದು, ಎರಡನೇ ಕಂತಿನ ಗೊಬ್ಬರವನ್ನ ಸಾಧಾರಣ ಆಗ್ಲೇ ಜನ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಒಂದು ಲಘು ಪೋಷಕಾಂಶಗಳ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ISR ಹೊರತಂದಿರುವಂತಹ ಪನ್ಯೂರ್ ಸ್ಪೆಷಲ್ ಅಥವಾ ಪೆಪ್ಪರ್ ಸ್ಪೆಷಲ್ ಅನ್ನುವಂತ ಲಘು ಪೋಷಕಾಂಶದ ಮಿಶ್ರಣವನ್ನ ಸಿಂಪಡಣೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಎರಡನೇ ಕಂತಿನ ಗೊಬ್ಬರವನ್ನ ಕೊಟ್ಟಿಲ್ಲ ಅನ್ನೋದಿತ್ತು ಅಂತಂತಂದ್ರೆ, ದಯವಿಟ್ಟು ಎರಡನೇ ಕಂತಿನ ಗೊಬ್ಬರವನ್ನ ನಿಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬಹುದು. ಈಗ ಸಾಧಾರಣ ನಾನು ಏನೇ ಈ ಭಾಗ ಹೇಳಿದೆ ಆ ಭಾಗದಲ್ಲಿ ಇಳುವರಿ ಅನುಸಾರವಾಗಿ ಗಮನಿಸಿದ್ರೆ ಸುಮಾರು 6 ಟನ್ನು ಇಳುವರಿ ಬರುವಂತದ್ದು ಒಂದು ಹೆಕ್ಟೇರ್ಗೆ ತೋಟಗಳಿತ್ತು ಅಂತಂತಂದ್ರೆ, ಅಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು 30 ಕೆಜಿಯಷ್ಟು ಸಾರಜನಕ, 25 ಕೆಜಿಯಷ್ಟು ರಂಜಕ, 90 ಕೆಜಿಯಷ್ಟು ಪೊಟ್ಯಾಶ್ ಅನ್ನ ಕೊಡಬೇಕಾಗ್ತದೆ ಒಂದು ಹೆಕ್ಟೇರ್ಗೆ. ಪೊಟ್ಯಾಶ್ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ ಈಗ, ಯಾಕಂದ್ರೆ ಫಲ ಬಿಡುವಂತ ಮತ್ತೆ ಕಾಳುಗಳು ಬಲಿಯುವಂತ ಕಾಲ. ಹೌದು, ಅಂದ್ರೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಾಂಬಾರ್ ಪದಾರ್ಥಗಳ ಪೋಷಕಾಂಶಗಳ ವಿಚಾರಕ್ಕೆ ಬಂದಾಗ ಪೊಟ್ಯಾಶ್ ತುಂಬಾ ಹೆಚ್ಚಾಗಿ ಬೇಕಾಗುತ್ತೆ. ಪೊಟ್ಯಾಶ್ಗೆ ಅಗ್ರಸ್ಥಾನ ಕೊಡಬೇಕಾಗತ್ತೆ ನಾವು. ಹೌದು ಹೌದು ಹೌದು. ಇದು ಮುಖ್ಯವಾಗಿ ಕರಿಮೆಣಸಿನ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಆಯಿತು. ಈಗ ಸದ್ಯದಲ್ಲಿ ನಮ್ಮ ರೈತ ಬಾಂಧವರು ಈ ಏಲಕ್ಕಿ ಬೆಳೆನಲ್ಲಿ ಏನು ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಸರ್, ಬಹಳ ಪ್ರಮುಖವಾಗಿ ಏಲಕ್ಕಿ ತೋಟಗಳಲ್ಲಿ ನಮ್ಗಿನ್ನು ಕಾಡು ಜಾತಿ ಮರಗಳು ಉಳಿದಿದ್ದಾವೆ. ಮಳೆ ಹೆಚ್ಚಾದಾಗ ಮತ್ತೆ ಕೆಲವೊಂದು ಕಾಡು ಜಾತಿ ಮರಗಳು ಈ ಕಾಲದಲ್ಲಿ ಎಲೆನ ಉದುರಿಸ್ತದೆ. ಆ ಉದುರದಂತ ಎಲೆಗಳು ಏಲಕ್ಕಿ ಗಿಡದ ಬುಡದಲ್ಲಿ ಶೇಖರಣೆ ಆಗೋದ್ರಿಂದ ತೇವಾಂಶ ಕೂಡ ಅಲ್ಲಿ ಜಾಸ್ತಿ ಆಗ್ತದೆ. ಮತ್ತೆ ಈ ಎಲೆಗಳು ಕೊಳೆಯೋ ಪ್ರಕ್ರಿಯೆನಲ್ಲಿ ಬೇರೆ ಬೇರೆ ಜಾತಿಯ ಶಿಲೀಂಧ್ರಗಳು ಅಲ್ಲಿ ಸೇರ್ಲಿಕ್ಕೆ ಶುರು ಆಗ್ತದೆ. ಆಸ್ಪದ ಆಗುತ್ತೆ. ಹೌದು, ಖಂಡಿತ ಆಗ್ತದೆ. ಹಾಗಾಗಿ ಈ ಸಮಯದಲ್ಲಿ ಏನಾಗತ್ತೆ, ಏಲಕ್ಕಿ ಬುಡವನ್ನ ಸ್ವಚ್ಛವಾಗಿಟ್ಕೊಳ್ಳೋದು ಬಹಳ ಪ್ರಮುಖವಾಗ್ತದೆ. ಬಿದ್ದಿರುವಂತ ಎಲೆಗಳನ್ನ ತೆಗೆದಾಕ್ಬೇಕು. ತೆಗೆದೇ ಇದ್ದಂತ ಪಕ್ಷದಲ್ಲಿ ಕಂದು ಕೊಳೆಯೋ ರೋಗ ಮತ್ತೆ ಏಲಕ್ಕಿ ಕಾಯಿ ಕೊಳೆಯೋ ರೋಗ ಇದೆರಡರ ಬಾಧೆ ಕೂಡ ಕಂಡು ಬರ್ತದೆ. ಕಂದು ಕೊಳೆಯೋ ರೋಗದ ಲಕ್ಷಣಗಳು ನಮ್ಗೆ ಪ್ರಾರಂಭಿಕವಾಗಿ ಯಾವ ರೀತಿ ಕಾಣ್ತದಪ್ಪ ಅಂದ್ರೆ, ಕೆಳಭಾಗದ ಎಲೆಗಳು ಕೆಂಪಾಗ್ಲಿಕ್ಕೆ ಶುರು ಆಗ್ತದೆ, ನೇರವಾಗಿ ನಿಂತಿರುವಂತ ಏಲಕ್ಕಿ ಗಿಡದ ಕಂದುಗಳು ಬಾಗ್ಲಿಕ್ಕೆ ಶುರು ಆಗ್ತದೆ. ಅದು ಯಾವ ಮಟ್ಟಕ್ಕೆ ಅಂದ್ರೆ 45 ಡಿಗ್ರಿ ತನಕ ಬಂದ್ಬಿಡತ್ತೆ. ಆ ಭಾಗದಂತ ಕಂದುಗಳನ್ನ ಹಿಡಿದು ಜಗ್ಗಿದ್ರೆ ಬಹಳ ಸುಲಭವಾಗಿ ಕಿತ್ತು ಬಂದ್ಬಿಡತ್ತೆ. ಮತ್ತೆ ಆ ಕೊಳಿತಾ ಇರುವಂತ ಭಾಗವನ್ನ ಗಮನಿಸಿದಾಗ ಕೆಟ್ಟ ವಾಸನೆ ಇರುತ್ತೆ. ಇದು ಶಿಲೀಂಧ್ರದಿಂದ ಬರುವಂತ ಕಾಯಿಲೆ. ಇದೇ ರೀತಿ ಯಾವಾಗ ಏಲಕ್ಕಿ ಕೆರೆಗಳು ಪ್ಯಾನಿಕಲ್ಸ್ ಅಂತ ಏನ್ ಹೇಳ್ತೀವಿ, ಅದು ನೆಲದ ಸಂಪರ್ಕದಲ್ಲಿ ಇರೋದ್ರಿಂದ ಕೊತ್ತುಗಳು ಆ ಕೊತ್ತುಗಳಿರುವಂತ ಕಾಯಿಗಳಿಗೂ ಕೂಡ ಶಿಲೀಂಧ್ರದಿಂದ ಸೋಂಕು ಉಂಟಾಗುವಂತ ಸಾಧ್ಯತೆ ಇರ್ತದೆ. ಅದನ್ನ ನಾವು ಕ್ಯಾಪ್ಸುಲ್ ರಾಟ್ ಅಥವಾ ಕಾಯಿಕೊಳೆ ರೋಗ ಅಂತ ಹೇಳ್ತೀವಿ. ಇದಕ್ಕೆ ನಾವು ಪ್ರಮುಖವಾಗಿ ಮುಂಜಾಗ್ರತಾ ಕ್ರಮವಾಗಿ 1% ಬೋರ್ಡೋ ಸಿಂಪಡಣೆ ಬಹಳ ಪ್ರಮುಖವಾಗ್ತದೆ. ಅದರ ಜೊತೆಗೆ ಈ ರೋಗ ಬಂದಿದೆ ಅಂತ ಅನ್ನೋದು ಕಂಡು ಬಂದ್ರೆ ಎಲ್ಲಿ ನಮ್ಗೆ ಕಾಂಡದ ಕೊಳೆ ಕಂಡು ಬಂದಿದೆ ಅಂತ ಕಡೆ ಕಾಪರಾಕ್ಸಿ ಕ್ಲೋರೈಡ್ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಷ್ಟು ಹಾಕೊಂಡು ಬುಡ ತೊಯ್ಯೋ ರೀತಿ ಅದನ್ನ ಡ್ರೆಂಚಿಂಗ್ ಮಾಡಬೇಕು. ಬುಡವನ್ನ ಸ್ವಚ್ಛ ಮಾಡಿದ ನಂತರ ಎರಡನೇದಾಗಿ ಎಲ್ಲಿ ನಮಗೆ ಕಾಂಡ ಕೊಳೆಯೋ ರೋಗ ಅದ್ರ ಜೊತೆಗೆ ಕಾಯಿ ಕೊಳೆಯೋ ರೋಗ ಎರಡೂ ಲಕ್ಷಣಗಳು ಕಂಡು ಬಂದಿದೆ ಅಂತಹ ಜಾಗದಲ್ಲಿ ಫಸಟೈಲ್ ಅಲ್ಯೂಮಿನಿಯಂ ಅನ್ನುವಂತ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ. ಅದು ಈ ಎರಡನ್ನು ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇದು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ. ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಹಾಕೊಂಡು ಸಿಂಪಡಣೆನೂ ಮಾಡಬೇಕು, ಡ್ರೆಂಚಿಂಗ್ನೂ ಮಾಡಬೇಕು. ಓಹೋ, ಎರಡಕ್ಕೂ ಅದು ಸೂಕ್ತ. ಅದು ಎರಡಕ್ಕೂ ಅದಕ್ಕೆ ಸೂಕ್ತ. ಮತ್ತೆ ಕೊಳೆ ಬಂದು ಕೊಳಿತಾ ಇರುವಂತ ಕಂದುಗಳನ್ನ ತೆಗೆದು ಈ ಕ್ರಮವನ್ನ ಮಾಡಬೇಕು. ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ, ಯಾಕೆಂದ್ರೆ ಸೋಂಕು ಇಲ್ದಂಗೆ ನೋಡ್ಕೋಬೇಕು ಮೊದಲಿಗೆ. ಹೌದು, ಮತ್ತೆ ಸೋಂಕು ಹರಡದೇ ಇರೋ ರೀತಿ ನೋಡ್ಕೊಬೇಕು. ಇದರ ಜೊತೆಗೆ ನಾವೀಗ ಆಲ್ರೆಡಿ ನಾವು ಕಾಳುಮೆಣಸಿನ ವಿಚಾರವಾಗೂ ಕೂಡ ಮಾತಾಡಿದ್ವಿ. ಹೌದು, ಜೂನ್ ಮೊದಲನೇ ವಾರದಲ್ಲಿ ನಾವು ಮೊದಲನೇ ಬೋರ್ಡೋ ದ್ರಾವಣದ ಸಿಂಪಡಣೆ ಆಗಿರುತ್ತೆ. ಆಗಸ್ಟ್ ನಲ್ಲಿ ಕೆಲವರು ಮಾಡ್ಕೊಂಡಿದ್ದಾರೆ. ಯಾರು ಬೋರ್ಡೋ ದ್ರಾವಣದ ಸಿಂಪಡಣೆ ಆಗಿಲ್ಲ, ದಯವಿಟ್ಟು 1% ಬೋರ್ಡೋ ಕಾಮನ್ ಆಗಿ ನೀವು ಕಾಫಿ ಇರ್ಲಿ, ಕಾಳುಮೆಣಸು ಇರ್ಲಿ, ಏಲಕ್ಕಿ ಇರ್ಲಿ, ಮತ್ತೊಮ್ಮೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಯಾಕಂದ್ರೆ ಇವತ್ತು ಹವಾಮಾನ ಇಲಾಖೆಯವರ ಫೋರ್ಕಾಸ್ಟ್ ಪ್ರಕಾರ ಗಮನಿಸೋದಾಯ್ತು ಅಂತಂದ್ರೆ, ಈ ಸತಿ ಮಾನ್ಸೂನ್ ಎಕ್ಸ್ಟೆಂಡ್ ಆಗತ್ತೆ, ಚಳಿ ತೀವ್ರವಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ತಯಾರಿಗಳನ್ನ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಮುಂಜಾಗ್ರತೆಯಾಗಿ ಶೇಕಡ ಒಂದರ ಬೋರ್ಡೋ ಮಿಶ್ರಣವನ್ನ ಸಿಂಪರಣೆ ಮಾಡಬೇಕು, ಸಿಂಪರಣೆ ಎಲ್ಲಾ ಬೆಳೆಗಳಿಗೂ ಮಾಡ್ಕೋಬೇಕು. ರೋಗಗಳು ಬರೋದಕ್ಕಿಂತ ಮುಂಚೆನೆ ಮಾಡ್ಕೊಳ್ಳೋದೆ ಒಳ್ಳೇದು ಅಂತೀರಿ? ರೋಗಗಳು ಬರ್ಲಿಕ್ಕೂ ಮುಂಚೆ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ಯಾವ ತೋಟದಲ್ಲಿ ನಮ್ಗೆ ರೋಗಗಳಿಲ್ಲ ಚೆನ್ನಾಗಿದಾವೆ ಅಂತ ಅನ್ಕೊಂತೀರಿ, ಅಂತ ಕಡೆ ಸಾಧ್ಯವಾದಷ್ಟು ಮುಂಜಾಗ್ರತಾ ಕ್ರಮವಾಗಿ ಟ್ರೈಕೋಡರ್ಮ ಮತ್ತೆ ಸೂಡೋಮೋನಾಸ್ ಮಣ್ಣಿಗೆ ಸೇರಿಸೋದ್ರಿಂದ ಗಿಡಗಳಿಗೆ ಡಬಲ್ ಪ್ರೊಟೆಕ್ಷನ್ ಕೊಟ್ಟಾಗ ಆಗ್ತದೆ. ಮತ್ತೆ ಗೊಬ್ಬರನ್ನು ಏನಾದ್ರು ಕೊಡ್ಬೇಕಾಗುತ್ತಾ ಏಲಕ್ಕಿಯಲ್ಲಿ? ಏಲಕ್ಕಿಯಲ್ಲಿ ಮೂರನೇ ಕಂತಿನ ಗೊಬ್ಬರವನ್ನ ಕೊಡಬೇಕಾಗ್ತದೆ. ಅದ್ರ ಜೊತೆನಲ್ಲಿ ನಾನು ಈಗಾಗ್ಲೇ ಹೇಳಿದಾಗೆ ಲಘು ಪೋಷಕಾಂಶಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಳೆ ಬಿಡುಗನ್ನ ನೋಡಿಕೊಂಡು ISR ಹೊರತಂದಿರುವಂತ ಕಾರ್ಡಮಮ್ ಸ್ಪೆಷಲ್ ಅನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಅಥವಾ ಒಂದು ಬ್ಯಾರಲ್ಗೆ 1 ಕೆಜಿಯಷ್ಟು ಈ ಮಿಶ್ರಣವನ್ನ ಹಾಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಂದ್ರೆ ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾದ್ರು? ಹೌದು ಹೌದು, ಎಲೆಗಳಿಗೆ ಸಿಂಪಡಣೆ ಮಾಡ್ಬೇಕು. ಮತ್ತೆ ಇನ್ನ ಕೊನೆ ಕಂತಿನ ಗೊಬ್ಬರ, ಈಗ ನಾವು ಶಿಫಾರಸು ಮಾಡೋದು 75 ಕೆಜಿ ಸಾರ್ವಜನಿಕ, 75 ಕೆಜಿ ರಂಜಕ ಮತ್ತೆ 150 ಕೆಜಿಯಷ್ಟು ಪೊಟಾಷ್ನ ಈ ಮಳೆ ಆಶ್ರಿತ ಪ್ರದೇಶಗಳಿಗೆ ಶಿಫಾರಸು ಮಾಡ್ತೀವಿ. ಅದೇ ರೀತಿ ನೀರಾವರಿ ಪ್ರದೇಶದಲ್ಲಿ ಬೆಳೆಯಿತು ಅಂತಂದ್ರೆ 125 ಕೆಜಿ ಸಾರ್ವಜನಿಕ, 125 ಕೆಜಿ ರಂಜಕ, 250 ಕೆಜಿಯಷ್ಟು ಪೊಟಾಷನ್ನ ಶಿಫಾರಸು ಮಾಡ್ತೀವಿ. ಕೊನೆ ಕಂತು ಅಂತಂದ್ರೆ ಸರಿ ಸುಮಾರು 40 ಕೆಜಿಯಷ್ಟು ಸಾರ್ವಜನಿಕ, 40 ಕೆಜಿಯಷ್ಟು ರಂಜಕ, ಮತ್ತೆ ಸುಮಾರು 80 ಕೆಜಿಯಷ್ಟು ಪೊಟಾಷನ್ನ ಕೊಡ್ಬೇಕಾಗ್ತದೆ. ಮತ್ತೆ ಈ ಏಲಕ್ಕಿ ಕೊಯ್ಲು ಕೂಡ ಪ್ರಾರಂಭ ಆಗುತ್ತಲ್ವಾ? ಹೌದು, ಏಲಕ್ಕಿ ಕೊಯ್ಲಿನ ವಿಚಾರದಲ್ಲಿ ಏನಾಗಿದೆ ಇವತ್ತು, ಮೊದಲೆಲ್ಲ ಈ ಸಕಲೇಶ್ಪುರ ಭಾಗದಲ್ಲಿ ಸಿಗುವಂತ ಬಿಳಿ ಏಲಕ್ಕಿಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಪ್ರಾಮುಖ್ಯತೆ ಇತ್ತು. ಇನ್ಫ್ಯಾಕ್ಟ್ ಸಕಲೇಶ್ಪುರ ಮಾರ್ಕೆಟ್ ಅಂತಂದ್ರೆ ಬಿಳಿ ಏಲಕ್ಕಿ ಅನ್ನೋದೇ ಪ್ರಸಿದ್ಧಿ ಇತ್ತು. ಇವತ್ತು ಬಿಸಿಲಲ್ಲಿ ಒಣಗಿಸಿರುವಂತ ಏಲಕ್ಕಿ ಬಿಳಿಗಾಗ್ತದೆ, ಚೆನ್ನಾಗಿ ಮಾಗಿರುವಂತ ಕಾಯನ್ನ ಕೂದಾಗ ಕೂಡ ಬಿಳಿ ಬಣ್ಣ ಬರ್ತದೆ. ಆದರೆ ಇವತ್ತು ಮಾರ್ಕೆಟ್ ಬೇಕಾಗಿರೋದು ಹಸಿರು ಬಣ್ಣದ ಏಲಕ್ಕಿ. ಹಾಗಾಗಿ ಕೊಯ್ಲಿನ ವಿಚಾರಕ್ಕೆ ಬಂದಾಗ ದಯವಿಟ್ಟು ಮಾಗಿರುವಂತ ಕಾಯಿನ ಕುಯ್ಯಕ್ಕೂ ಮುಂಚೆ ಅದರ ಅಕ್ಕಪಕ್ಕ ಇರುವಂತ ಸುಮಾರು ಅದನ್ನ ನಾವು ಫಿಸಿಯಾಲಜಿಕಲ್ ಮೆಚುರಿಟಿ ಅಂತ ಹೇಳ್ತೀವಿ, ದೋರ್ಗಾಯಿ ಅಂತ ಕನ್ನಡದಲ್ಲಿ ಹೇಳೋದಾಯ್ತು ಅಂತಂದ್ರೆ ಅವುಗಳನ್ನು ಸೇರಿಸಿ ಕುಯ್ಕೊಳ್ಳಿ. ಹಾಗಾಗಿ ಆ ರೀತಿ ನೀವು ಕುಯ್ಲೆ ಮಾಡಿದಾಗ ಏಲಕ್ಕಿ ಬಣ್ಣ ಹಸಿರು ಬಣ್ಣ ಉಳಿಯುತ್ತೆ. ಎರಡನೇದು, ಸಾಧ್ಯವಾದಷ್ಟು ನಿಮ್ ಹತ್ತಿರದಲ್ಲಿ ಇರುವಂತ ಏಲಕ್ಕಿ ಡ್ರೈಯರ್ ಗಳಲ್ಲಿ ಏಲಕ್ಕಿಯನ್ನ ಒಣಗಿಸೋದ್ರಿಂದ ನಮ್ಗೆ ಬಣ್ಣ ಉಳಿಯುತ್ತೆ. ಈಗ ಮಳೆ ಬಂದು ಬಿಸಿಲು ಬಂದು ಮಳೆ ಬಂದು ಬಿಸಿಲು ಬಂದು ಇಂತಹ ಸ್ಥಿತಿನಲ್ಲಿ ನಾವು ಏಲಕ್ಕಿ ಒಣಗಿಸ್ಬೇಕಾಗ್ತಾಗ ಏಲಕ್ಕಿ ಮೇಲೆ ಕಪ್ಪು ಚುಕ್ಕೆಗಳು ಬರ್ತದೆ, ಶಿಲೀಂಧ್ರದಿಂದ ಸೋಂಕು ಉಂಟಾಗ್ತದೆ. ಹಾಗಾಗಿ ಇವೆಲ್ಲಾ ವಿಚಾರಗಳನ್ನ ಮನಗಂಡು ನಾವು ನಮ್ಮ ದೋಣಿಗಳ ಸಂಸ್ಥೆನಲ್ಲಿ ಇರುವಂತ ಏಲಕ್ಕಿ ಡ್ರೈಯರ್ ನಲ್ಲಿ ರೈತರಿಗೆ ಏಲಕ್ಕಿಯನ್ನ ಒಣಗಿಸ್ಕೊಡುವಂತ ಒಂದು ಅನುಕೂಲವನ್ನು ಕೂಡ ಮಾಡ್ಕೊಟ್ಟಿದೀವಿ. ಅವ್ರ ಹತ್ರ 1 ಕೆಜಿ ಇರ್ಲಿ 100 ಕೆಜಿ ಇರ್ಲಿ ನಾವು ಇಲ್ಲ ಅಂತ ಹೇಳೋದಿಲ್ಲ, ಅದನ್ನ ಒಣಗಿಸ್ಕೊಡ್ತೀವಿ. ಮಿನಿಮಮ್ ಕ್ವಾಂಟಿಟಿ ಅಂತ ನಮ್ದೇನು ಕಂಡೀಷನ್ ಇಲ್ಲ. ಹಾಗಾಗಿ ಒಣಗಿಸೋ ವಿಚಾರಕ್ಕೆ ಬಂದಾಗ ಈಗ ಹವಾಮಾನದ ಫೋರ್ಕಾಸ್ಟ್ ಪ್ರಕಾರ ಬಿಸಿಲು ಸಿಗುವಂತ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ನಿಮ್ಮ ಹತ್ತಿರದಲ್ಲೇ ಇರುವಂತ ಡ್ರೈಯರ್ ಗಳಲ್ಲಿ ಏಲಕ್ಕಿ ಒಣಗಿಸೋದು ತುಂಬಾ ಜಾಣತನ. ಅಂದ್ರೆ ಮಳೆ ಇಳಿಮುಖ ಆದ್ಮೇಲೆ ಕೀಟಗಳ ಹಾವಳಿ ಏನು ಕಂಡುಬರುವಂತ ಸಾಧ್ಯತೆ ಇರಲ್ವಾ? ಮಳೆ ಇಳಿಮುಖ ಆದ ನಂತರ ಏಲಕ್ಕಿನಲ್ಲಿ ಥ್ರಿಪ್ಸ್ ಸಮಸ್ಯೆ ಕಂಡು ಬರ್ತದೆ, ಏಪಿಡ್ ಸಮಸ್ಯೆ ಕಂಡು ಬರ್ತದೆ, ಬಹಳ ಪ್ರಮುಖವಾಗಿ ಕಾಯಿ ಕೊರಕ ಮತ್ತೆ ಕಾಂಡ ಕೊರಕ, ಇದಿಷ್ಟು ಹುಳುಗಳದು ಸಮಸ್ಯೆ ಕಂಡು ಬರ್ತದೆ. ಇದಿಷ್ಟು ಹುಳುಗಳನ್ನ ನೀವು ನಿರ್ವಹಣೆ ಮಾಡ್ಲಿಕ್ಕೆ ಒಂದು ಮದ್ದು ಸಾಕು, ಹೊಸದಾಗಿ ಸ್ಪಿನೋಸೈಡ್ ಅನ್ನುವಂತ ಶಿಲೀಂಧ್ರದಿಂದ ಮಾಡಿರುವಂತ ಔಷಧಿ ಇದೆ ಮಾರ್ಕೆಟ್ ನಲ್ಲಿ, ಪ್ರತಿ ಲೀಟರ್ ನೀರಿಗೆ 0.5 ಮಿಲಿ ಮಾತ್ರ ಸಾಕು. ಬಹಳ ಕಡಿಮೆ, ಬಹಳ ಕಡಿಮೆ, ಅಷ್ಟೊಳ ತುಂಬಾ ಒಳ್ಳೆ ಕೆಲಸ ಆಗ್ತದೆ. 0.5 ಗ್ರಾಂನಷ್ಟು ಹಾಕೊಂಡು ಗಿಡಕ್ಕೆ ಸಿಂಪಡಣೆ ಮಾಡೋದ್ರಿಂದ ಏನು ಆಮೇಲೆ ಥ್ರಿಪ್ಸ್ ಮತ್ತೆ ಕಾಂಡ ಕೊರಕ ಕಾಯಿ ಕೊರಕ ಇವುಗಳ ಬಾಧೆ ಹತೋಟಿಗೆ ಬರ್ತದೆ. ಕಾಂಡ ಕೊರಕ ಮತ್ತೆ ಕಾಯಿ ಕೊರಕದ ಬಾಧೆ ಏನಾದ್ರೂ ಇನ್ನೂ ಹತೋಟಿಗೆ ಬಂದಿಲ್ಲ ಅನ್ನುವಂತ ಪಕ್ಷದಲ್ಲಿ ಇಮಾಮೆಕ್ಟಿನ್ ಬೆಂಜೋಯೇಟ್ ಅನ್ನುವಂತ ಇನ್ನೊಂದು ಔಷಧಿ ಇದೆ, ಅದನ್ನು ಕೂಡ ಪ್ರತಿ ಲೀಟರ್ ನೀರಿಗೆ 0.5 ಗ್ರಾಂನಷ್ಟು ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಸಾಕಾಗ್ತದೆ. ಕರಿಮೆಣಸಿನಲ್ಲಿ ಪೊಳ್ಳು ಬೀಟ್ಲು ಅಂತಂದು ಒಂದೇನೋ ಬರುತ್ತಲ್ಲ, ಅದು ಬರೋ ಸಾಧ್ಯತೆ ಇರುತ್ತಾ? ಹೌದು, ಪೊಳ್ಳು ಬೀಟ್ಲು ಕೂಡ ಈ ಟೈಮ್ನಲ್ಲಿ ಬಾಧಿಸ್ತದೆ. ಸಾಧಾರಣವಾಗಿ ಕರ್ನಾಟಕದಲ್ಲಿ ಪೊಳ್ಳು ಬೀಟ್ಲು ಇನ್ಸಿಡೆನ್ಸ್ ತುಂಬಾ ಕಡಿಮೆ ಕೇರಳ ಕಂಪೇರ್ ಮಾಡಿದ್ರೆ. ಆದ್ರೆ ಇತ್ತೀಚೆಗೆ ಪೊಳ್ಳು ಬೀಟ್ಲು, ಟಾಪ್ ಶೂಟ್ ಬೋರರು ಮತ್ತೆ ಗಾಲ್ ಮಿಡ್ಚು ಇವು ಮೂರರ ಬಾಧೆಯನ್ನು ಕಂಡು ಬರ್ತಾ ಇದೆ. ಇವುಗಳು ಕಂಡು ಬಂದಾಗ ಅದಕ್ಕೂ ಕೂಡ ಒಂದು ರೌಂಡು ಡೈಮಿಥೇಟ್ 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ ಇಮಿಡಾಕ್ಲೋಪ್ರಿಡ್ ಪ್ರತಿ ಲೀಟರ್ಗೆ 0.5 ಮಿಲಿ ಹಾಕೊಂಡು ಸ್ಪ್ರೇ ಮಾಡದಂತ ಪಕ್ಷದಲ್ಲಿ ಇವು ಮೂರನ್ನು ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ತತ್ಕಾಲದಲ್ಲಿ ಈ ಸಾಂಬಾರ ಬೆಳೆಗಳಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಎನ್ ಹರ್ಷ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9611850834. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9611850834. ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವು ಇದುವರೆಗೂ ಈ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯಲ್ಲಿ ನಮ್ಮ ರೈತ ಬಾಂಧವರು ಸದ್ಯದಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳಲ್ಲಿ ಯಾವ ಯಾವ ತತ್ಕಾಲದ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಕುರಿತು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ದೋಣಿಗಲ್ಲಿನ ಸಾಂಬಾರು ಮಂಡಳಿಯ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಎನ್ ಹರ್ಷ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-180-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವ ಪ್ರತಿ 50 ಕಿಲೋಗ್ರಾಂ ತೂಕದ ಕಚ್ಚಾ ಕಾಫಿ ದರಗಳು ಹೀಗಿವೆ. ಅರಬಿಕಾ ಪಾರ್ಚ್ಮೆಂಟ್ 16,500-16,400 ರೂಪಾಯಿ, ಅರಬಿಕಾ ಚೆರಿ 10,500-10,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,900-18,200 ರೂಪಾಯಿ, ರೋಬಸ್ಟಾ ಚೆರಿ 10,300-10,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರ ಆಹಾರ ಕ್ರಮ ಕುರಿತು ಡಾಕ್ಟರ್ ಗೀತಾ ಎಂಕಂಚಿ ಅವರೊಡನೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಸ್ತಿ ದುರ್ಭಿಕ್ಷ ಕೃಷಿತೋ, ನಾಸ್ತಿ ದುರ್ಭಿಕ್ಷ ಕೃಷಿತೋ, ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ: ಶುಂಠಿಕೊಪ್ಪ ಅಂದಗೋವೆ ಗ್ರಾಮತ್ ವಾಸಂಚ ಚಿಕ್ಕಂಡ ಪೌತಿ ಜೋಯಪ್ಪಂಡ ಪೊಣ್ಣ ಮಾಚವಾಯಿಂಗ 9-8 ಬೈತಲು ಇಂದು ಮಜ್ಜನ ದಂಡರೆ ಗಂಟೆಗೆ ಮರಣಪಟ್ಟಿತ್ತು. ಚಿಕ್ಕಂಡ ಮಾಚವಾಯಿಂಗಡ ತಾಮನೆ ಕಂಬೆಯಂಡ ಇಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ದಂಡಗಂಟರ ಮೇಲೆ ಚಿಕ್ಕಂಡ ಒಕ್ಕಾಯಿನ ಮನೆಯಲ್ಲಿ ನಡಪ. ಸೋಮಪೇಟೆ ತಾಲೂಕು ನಾಗವಾಲ ಗ್ರಾಮದ ತೆಕ್ಕಡೆ ದಿವಂಗತ ಬಸಪ್ಪ ಅವರ ಪತ್ನಿ ಲಲಿತಾ ಅವರು ತಮ್ಮ 74ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ತೆಕ್ಕಡೆ ಲಲಿತಾ ಅವರ ತವರು ಮನೆ ಬಾಡಗ ಕೂಡಕಂಡಿ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ, ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜಂಪೆನ ವಿವರ: ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸೆಪ್ಟೆಂಬರ್ 15ರಂದು, ಅಂದರೆ ನಾಳೆ ಐತವಾರ, ಹೊತ್ತಾರೆ 9:30 ರಿಂದ 10 ಗಂಟೆಗೆ ಮುಟ್ಟ ಮಾನವ ಸರಪಳಿ ಈ ದಿನದಂದು ನಡೆದಿದೆ. ಸಾರ್ವಜನಿಕರು ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಸುವ ಕಾರ್ಬಾರ್ ಯಶಸ್ವಿ ಆಗುವಂಗೆ ಪೊನ್ನಂಪೇಟೆ ವಿರಾಜಪೇಟೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆನ ಸಹಾಯಕ ನಿರ್ದೇಶಕರು ಕೇಳಿಕೊಂಡಳು. ಹಿಂದೂ ಧಾರ್ಮಿಕ ಸಂಸ್ಥೆಗ ಹಂಗೆ ಧರ್ಮದಾಯ ದತ್ತಿಗಳ ಇಲಾಖೆ ಕಡೆಯಿಂದ ಶ್ರೀ ಬಗಂಡೇಶ್ವರ ಅವ್ವಾ ಕಾವೇರಿ ದೇವಾಲಯಲ್ಲಿ ಅಕ್ಟೋಬರ್ 17ರಂದು ಹೊತ್ತಾರೆ 7:40 ಕ್ಕೆ ತುಲಾ ಲಗ್ನಲ್ಲಿ ಶ್ರೀ ಮೂಲ ಅವ್ವಾ ಕಾವೇರಿಯ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ನಡೆದಿದೆ. ಆಹಾರ ಇಲಾಖೆ ಕಡೆಯಿಂದ ಸಾರ್ವಜನಿಕರ ಮನವಿ ಬಗೆಲಿ ಪಡಿತರ ಚೀಟಿ ಇದ್ದ ಎಲ್ಲವಕ್ಕೆ ರೇಷನ್ ಕಾರ್ಡ್, ಬಿಪಿಎಲ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕಲ್ಪಿಸಿಟ್ಟು ಸೆಪ್ಟೆಂಬರ್ 15ರಿಂದ 30ಕ್ಕೆ ಮುಟ್ಟ 1 ಅಲ್ಲರೆ 2 ದಿನ ಅವಕಾಶ ನೀಡುವ ಸಾಧ್ಯತೆ ಬಿಟ್ಟು ರೇಷನ್ ಕಾರ್ಡ್ ಇಲ್ಲಿ ಹೆಸರು ಸೇರ್ಪಡೆ ಹಂಗೆ ತಿದ್ದುಪಡಿ ಮಾಡ್ಕೊಂಬಕ್ಕೆ ಆಹಾರ ಇಲಾಖೆ ಅವಕಾಶ ನೀಡಿಟ್ಟು ಪಡಿತರ ಚೀಟಿದಾರರು ಅವಶ್ಯ ದಾಖಲಾತಿಯೊಟ್ಟಿಗೆ ಹೆಸರು ಸೇರ್ಪಡೆ ಮಾಡ್ಕನಕ. ರಾಷ್ಟೀಯ ಮಟ್ಟದ ಇನ್ಫೇರ್ ಮಾನಕ್ ಅವಾರ್ಡ್ ಪೈಪೋಟಿಗೆ ಎಂಎಸ್ ದೇಚಮ್ಮ ಆಯ್ಕೆಯಾಗುಟ್ಟು ಈಗೂಡೆ ಕೊಡಗು ವಿದ್ಯಾಲಯ ಶಾಲೆನ 10ನೇ ತರಗತಿನ ವಿದ್ಯಾರ್ಥಿ ಮುಕ್ಕಟ್ಟಿರಪ್ಪಿ ಸುಬ್ರಹ್ಮಣಿ ಮತ್ತೆ ಅಂಜು ಸುಬ್ರಹ್ಮಣಿ ಅವರ ಮಗಳು. ಕುಶಾಲ್ ನಗರ ಜ್ಞಾನಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಡಿಎಲ್ ಚಂದ್ರಕಲಾ ಅವಕೆ ಕರ್ನಾಟಕ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಡೆಯಿಂದ ನೀಡಿದ ಉತ್ತಮ ಶಿಕ್ಷಕಿ ರಾಜ್ಯ ಇನಾಮಿಗೆ ಇಂದು ನಡೆದ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ಸನ್ಮಾನ ಕಾರ್ಬಾರ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಶಿಕ್ಷಕಿ ಗುಮ್ಮನಕೊಲ್ಲಿ ನಿವಾಸಿ ಆಗಿದ್ದು ಜಿಕೆ ರವೀಂದ್ರ ಅವರ ಹೆಣ್ಣು. ಆಲೂರು ಸಿದ್ದಾಪುರ 66/11 kV ವಿದ್ಯುತ್ ಹಂಚುವ ಕೇಂದ್ರ F1 ಗೋಣಿಮರೂರು ಫೀಡರ್ ವ್ಯಾಪ್ತಿಲಿ ರಿಪೇರಿ ಕೆಲಸ ಇರದರಿಂದ ಸೆಪ್ಟೆಂಬರ್ 17ರಂದು ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 6 ಗಂಟೆಗೆ ಮುಟ್ಟ ಬಾಣವಾರ ಸಂಗಯ್ಯನಪುರ ಬುಹಂಗಲ ಗೋಣಿಮರೂರು ಗಣನೂರು ಉಂಜಿಗನಹಳ್ಳಿ ಸುತ್ತಮುತ್ತ ಪ್ರದೇಶದಲ್ಲಿ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯ ಮತ್ತೆ ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿ ಸೆಪ್ಟೆಂಬರ್ 17ರಂದು ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ ಅವು, ಶಾಸಕರು ಡಾಕ್ಟರ್ ಮಂತರಗೌಡ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಹಾಡುವೆ. ಮಡಿಕೇರಿ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋವ F3 ಗದ್ದಿಗೆ F11 ಗಾಳಿಬೀಡು ಹಂಗೆ F10 ಕುಂಡಮೇಸ್ತ್ರಿ ಫೀಡರ್ಗಳ ವಿದ್ಯುತ್ ಮಾರ್ಗಲಿ ರಿಪೇರಿ ಕೆಲಸ ಇರದರಿಂದ ಸೆಪ್ಟೆಂಬರ್ 17ರಂದು ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆಗೆ ಮುಟ್ಟ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಕೋಣಿಯೊಪ್ಪದ ಕಾಲ್ಸ್ ಮತ್ತು ಎನ್ಇಬಿ ಆಶ್ರಯದಲ್ಲಿ ಇದೇ ಸೆಪ್ಟೆಂಬರ್ 22ರಂದು 3ನೇ ಆವೃತ್ತಿಯ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ. 21.1 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಕ್ಯಾಟಗರಿಯಲ್ಲಿ ಮ್ಯಾರಥಾನ್ ನಡೆಯಲಿದ್ದು, ಸ್ಪರ್ಧೆಯ ವಿಜೇತರಿಗೆ ಫೆಡರಲ್ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ಆಕರ್ಷಕ ನಗದು ಬಹುಮಾನ ನೀಡಲಾಗುವುದು. ಪಾಂಡಿಯನ್ ವರ್ಕ್ ಸ್ಟೋರ್ನ ಮತ್ತೊಂದು ಮಳಿಗೆ ಟೈಟಾನ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ. ಎಲ್ಲ ಪ್ರಖ್ಯಾತ ಕಂಪನಿಗಳ ವಾಚ್ಗಳ ಸೇಲ್ಸ್ ಮತ್ತು ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಪಾಂಡಿಯನ್ ವರ್ಕ್ ಸ್ಟೋರ್, ಮೇನ್ ರೋಡ್, ಮಡಿಕೇರಿ, ಹಾಗೂ ಡಿಸಿಸಿ ಬ್ಯಾಂಕ್ ಹತ್ತಿರ, ಗೋಣಿಕೊಪ್ಪ. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ವಾರದ ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ಸಂಜೆ 5:30 ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌದ್ ಪಿಎಂ ಇವರು ಲಭ್ಯವಿದ್ದು ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬುಲಾರ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾಗಾಯಗಳಿಗೆ ಸಂಬಂಧಪಟ್ಟ ಶಸ್ತ್ರಕ್ರಿಯೆಗಳನ್ನು ನಡೆಸಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9633611700. ಸೆಪ್ಟೆಂಬರ್ 4 ಮರಣಪಟ್ಟ ಟೀಶೆಟ್ಗೇರಿ ಮಾಯಣಮಾಡ ಬೋಪಯ್ಯ ಬೋಪುನಿ ಐಂಡ ಮಾದ ಕಾರ್ಯ ನಾಳೆ ನಾರಾಚ ಪೊಲಾಕ 11 ಟೀಶೆಟ್ಗೇರಿ ಕೊಡವ ಸಮಾಜದ ನಡಪ ಒಕ್ಕಾರ ಊರ್ಕಾರ ಬಿಂದು ಚಂಗಾದ್ಯಲ್ಲ ಇದನ್ನೇ ಆಹ್ವಾನ ಜ್ಞಾನ ಮಾಡಿತು ಬರನೊಂದು ಐಂಡ ಪೊಣ್ಣು ಮಾಯಣಮಾಡ ಬೋಜಮ್ಮ ಪಿಂಜ ಸಂಸಾರ ಕಾರಕ ಟಂಡಿತ. ಶ್ರೀ ಬಸವೇಶ್ವರ ದೇವಸ್ಥಾನ ಗೌರಿ ಗಣೇಶ ಉತ್ಸವ ಸಮಿತಿ ವಿರಾಜಪೇಟೆ ಇವರ ವತಿಯಿಂದ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಸಹಯೋಗದಲ್ಲಿ ನಾಳೆ ಭಾನುವಾರ ಪೂರ್ವಾಹ್ನ 11 ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಏರ್ಪಡಿಸಲಾಗಿದೆ. 12 ಜೂನಿಯರ್ ವಿಭಾಗ ಹಾಗೂ 15 ಮೇಲ್ಪಟ್ಟ ಸೀನಿಯರ್ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದ್ದು ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಶ್ರೀ ಮೇರಿಯಣ್ಣ ಸಂಕೇತ್ ಪೂವಯ್ಯ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಕೆದಮಳ್ಳೂರಿನ ಶ್ರೀ ಬಾಬು ನರೋನ ಪಾಲ್ಗೊಳ್ಳಲಿದ್ದಾರೆ. ರಾತ್ರಿ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಅರಮೇರಿ ಕಳಂಚೇರಿ ಮಠದ ಶ್ರೀ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಬಹುಮಾನ ವಿತರಿಸಲಿದ್ದಾರೆ. ಹಾಗೆ 16 ಸೋಮವಾರ ರಾತ್ರಿ ಶ್ರೀ ಬಸವೇಶ್ವರ ದೇವಸ್ಥಾನ ವೇದಿಕೆಯಲ್ಲಿ ತರೀಕೆರೆ ಗೀತಾಂಜಲಿ ಆರ್ಕೆಸ್ಟ್ರಾ ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದ್ದು ಇದಕ್ಕೂ ಮುನ್ನ ಫೆಡರೇಷನ್ ಆಫ್ ಕೊಡವ ಸಮಾಜದ ಅಧ್ಯಕ್ಷರಾದ ಶ್ರೀ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ ಅವರ ಸಮಾಜ ಸೇವೆ ಗುರುತಿಸಿ ಶ್ರೀ ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಶ್ರೀ ಎಎಸ್ ಪೊನ್ನಣ್ಣ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ದಾನಿಗಳು ಜೆಎನ್ ಸಂಪತ್ ಕುಮಾರ್ ಅವರ ಮೊಬೈಲ್ ಸಂಖ್ಯೆ 9008509929 ಅನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ. ನಾಡಿನ ಸರ್ವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಉತ್ಸವ ಸಮಿತಿಯವರು ಕೇಳಿಕೊಂಡಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ ಪವನ್ 9606018 ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ 3-ಡೋರ್ ವಾರ್ಡ್ರೋಬ್ ನೊಂದಿಗೆ 26,900 ಈ ಅಮೋಗ್ ಡಿಸ್ಕೌಂಟ್ ಆಫರ್ ನಲ್ಲಿ ಖರೀದಿಸಲು ಬನ್ನಿ ವಿರಾಜಪೇಟೆಯ ಕೂರ್ಗ್ ಹೈಲೈಟ್ ಫರ್ನಿಚರ್ ಗೆ. ಕುಶಾಲನಗರದ ವಿಲ್ಕೋ ಗೋಲ್ಡ್ ನಲ್ಲಿ ದಸರಾ ಸ್ಪೆಷಲ್ ಆಫರ್, ಪ್ರತಿ 10 ಮೇಲ್ಪಟ್ಟ ಚಿನ್ನಾಭರಣಗಳನ್ನು ಖರೀದಿಸಿ 1 ಗೋಲ್ಡ್ ಕಾಯಿನ್ ಉಚಿತವಾಗಿ ಪಡೆಯಿರಿ. ದಸರಾ ಸಂಭ್ರಮವನ್ನು ಉಚಿತ ಗೋಲ್ಡ್ ಕಾಯಿನ್ ನೊಂದಿಗೆ ಆಚರಿಸಿ. ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ಕೇಳುಗರಿ, ನಾಳೆ ಬೆಳಿಗ್ಗೆ 9:10 ಕೊಡವ ಸಿರಿಯಲ್ಲಿ ಸರಣಿ ಕಾರ್ಯಕ್ರಮ ಆದಿಕವಿ ಅಪ್ಪಚ್ಚ. ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿಯ ನಾಲ ನಾಟಕದಿಂದ ಆಯ್ದ ಪದ್ಯಗಳ ವಾಚನ ಮತ್ತು ವ್ಯಾಖ್ಯಾನ. ವಾಚನ ಡಾಕ್ಟರ್ ಕಾಳಿಮಡ ಶಿವಪ್ಪ, ವ್ಯಾಖ್ಯಾನ ಪ್ರೊಫೆಸರ್ ಇಟ್ಟಿರ ಬಿದ್ದಪ್ಪ. ಬಳಿಕ ಮುಕ್ಕಾಟಿರ ಪಿ ಶಂಭು ಅವರಿಂದ ಪಳಂಚೊಲುರ ಜೋತ್. 10 ಚಿನ್ನರ ಲೋಕದಲ್ಲಿ ನಾಟಕ. ಕೋಳೂರು ಕೊಡಗೂಸು ಪ್ರಸ್ತುತಿ ಶನಿವಾರ ಸಂತೆಯ ಸುಪ್ರಾಜ ಗುರುಕುಲ ಶಾಲೆಯ ಮಕ್ಕಳು. ಬಳಿಕ ಶಿಶುಗೀತೆಗಳನ್ನು ಕೇಳಬಹುದು. ನಾಳೆ ಸಂಜೆ 5 ಯುವವಾಣಿಯಲ್ಲಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಅರಣ್ಯ ವಿಜ್ಞಾನ ಪದವಿ ಪಡೆದು ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆಯಾಗಿರುವ ಸಿ ಸಂದೀಪ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. ನಾಳೆ ಸಂಜೆ 7:45 ಅರೆಭಾಷೆ ಐಸಿರಿ. ಅರೆಭಾಷೆ ತಿಂಗಳ ಪರಿಚಯ ಉಳುವಾರನ ರೋಷನ್ ಅವರಿಂದ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಣ್ಣುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ನಾಳೆ ಪ್ರಜಾಪ್ರಭುತ್ವ ದಿನಾಚರಣೆ. 14 ಪದ್ಮಾಳಂಗ ಪೊಲಕ ಪವಿತ್ರ ಕಾವೇರಿ ತೀರ್ಥೋದ್ಭವ. ಸುದ್ದಿರ ವಿವರ ವಿಶ್ವಸಂಸ್ಥೆ ಪಿಂಜ ಬೋರೆ ಬೋರೆ ಅಂತಾರಾಷ್ಟ್ರೀಯ ಸಂಸ್ಥೆಕರ ಮಾನವ ಹಕ್ಕರ ರಕ್ಷಣೆ ಅಭಿವೃದ್ಧಿ ಪಿಂಜ ಪ್ರಜಾಪ್ರಭುತ್ವತ್ರ ಮೌಲ್ಯತ್ನ ಉಳಿಚಿಟೋಕ್ ನಾಳೆ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆನ ಏರ್ಪಾಡು ಮಾಡಿತು. ಇದೇ ನೇರತ್ತು ಮಾನವ ಚಂಗೋಲೆ ನಡಪ. ಹಿಂದೂ ಧಾರ್ಮಿಕ ಸಂಸ್ಥೆ ಪಿಂಜ ಧರ್ಮಾದಾಯ ದತ್ತಿಗಳ ಇಲಾಖೆ ಪಿಂಜ ಭಗಂಡೇಶ್ವರ ಪಿಂಜ ತಲಕಾವೇರಿ ದೇವಸ್ಥಾನದ ಕಾವೇರಿ ಸಂಕ್ರಮಣತ್ರ ಮಾರಿಪತ್ತು ಫಲತರತ್ರ ಕಾರ್ಯಕ್ರಮ ನಡಪ. ಇದೇ ತಿಂಗ ಇರುವ 6ನೇ ತಾರೀಕರಂದು ಬ್ಯಾಳ ಚಪಲಕ 8:35 ತುಲಾ ಲಗ್ನಕ್ಕೆ ಪತ್ತಾಯಕ ಅಕ್ಕಿ ಇಡುವ. ಅನ್ನನೆ ಅಕ್ಟೋಬರ್ 4ನೇ ತಾರೀಕರಂದು ಬೊಳ್ಳೆ ಚಪಲಕ 10:21 ವೃಶ್ಚಿಕ ಲಗ್ನಕ್ಕೆ ಆಜ್ಞಾ ಮುಹೂರ್ತ ನಡಪ. ಅಕ್ಟೋಬರ್ 14ನೇ ತಾರೀಕರಂದು ತಿಂಗಳ ಚಪಲಕ 11:35 ಧನು ಲಗ್ನಕ್ಕೆ ಅಕ್ಷಯ ಪಾತ್ರ ಬೆಪ್ಪ. ಅಂದೇ ಉಯ್ಪತ್ತು 4:30 ಕುಂಭ ಲಗ್ನಕ್ಕೆ ಭಂಡಾರ ಪೊಟ್ಟಿನ ಬೆಪ್ಪ. ಅಕ್ಟೋಬರ್ 17ನೇ ತಾರೀಕರಂದು ಬ್ಯಾಳ ಚಪಲಕ 7:40 ತುಲಾ ಲಗ್ನಕ್ಕೆ ಪವಿತ್ರ ಕಾವೇರಿ ತೀರ್ಥೋದ್ಭವ ನಡಪ ಅಂತ ಗೊತ್ತಾಯಿತು. ಕರ್ನಾಟಕ ಸುವರ್ಣ ಸಂಭ್ರಮತ್ರ ಮಾರಿಪತ್ತು ಕರ್ನಾಟಕ ಕೊಡವ ಸಾಹಿತ್ಯ